ಮಾಡಲು ತಾಯಿಯೇ, ತೋಳ್ಗಳಲ್ಲಿ ತುಂಬಿ ಬರುವುದೇ ಮಗ ಪಾರ ಶಕ್ತಿಯೇ. ಕೂಡಿ ಬಾಳಿ ಕೂಡಿ ಬೆಳೆದು ಕೀರ್ತಿ ಶ್ರೇಯ ಪಡೆವೆವು ನಮ್ಮ ನಾಡ ಗುಡಿಯನೆ. ಇದುವರೆಗೆ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಇತ್ತೀಚೆಗೆ ಚನ್ನರಾಯಪಟ್ಟಣ ತಾಲೂಕು ಉದಯಪುರದಲ್ಲಿ ಏರ್ಪಡಿಸಿದ್ದ ಕೃಷಿ ವಸ್ತು ಪ್ರದರ್ಶನ ಸಮಾರಂಭದಲ್ಲಿ ಸಾವಯವ ಕೃಷಿಯ ಸ್ಥಿತಿಗತಿ ಕುರಿತು ಪ್ರಗತಿಪರ ಕೃಷಿಕ ಯಡೇಹಳ್ಳಿಯ ವೈಸಿ ರುದ್ರಪ್ಪ ಅವರ ಭಾಷಣದ ಆಯ್ದ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ. ಈ ಒಂದು ಉದ್ಯಮವನ್ನು ಹೇಗೆ ನಾವು ಚೈತನ್ಯಪೂರ್ಣವಾಗಿ ತಗೊಂಡು ಹೋಗ್ಬೇಕು, ಇದಕ್ಕೆ ಹೇಗೆ ಆಕರ್ಷಣೀಯವಾದ ಕ್ಷೇತ್ರವನ್ನಾಗಿ ಮಾಡಬೇಕು ಈ ಕೃಷಿ ಅನ್ನೋದ್ರ ಬಗ್ಗೆ ನಾವೊಂದು ಅವಲೋಕನ ಮಾಡಬೇಕಾದಂಥ ಸನ್ನಿವೇಶ ಈಗ ಹಿಂದಿಗಿಂತಲೂ ಹೆಚ್ಚಾಗಿ ಹಿಂದಿದೆ. ನಾವು ತಿಳ್ಕೊಂಡಿದ್ದೀವಿ ಕೃಷಿ ಅಂತಂದರೆ ತುಂಬ ದೊಡ್ಡದಾಗಿ ಮಾತು ಕೇಳಿ ಬರ್ತಾ ಇದೆ. ಕೃಷಿ ದೇಶದ ಬೆನ್ನೆಲುಬು, ರೈತ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ಬಹಳ ಹೊಗಳಿಕೆ ಬರ್ತಾ ಇದೆ ನಿಮಗೆಲ್ಲ. ಆದರೆ ನಿಜವಾಗ್ಲೂ ರೈತ ಸಂತೋಷವಾಗಿದ್ದಾನೆ ಅನ್ನೋದು ನಿಮಗೆ ಗೊತ್ತಿದೆ. ಯಾಕಿಂತ ಸಂಕಷ್ಟದಲ್ಲಿ ನಾವು ರೈತರುಗಳೆಲ್ಲ ಸಿಗಿ ಹಾಕ್ಕೊಂಡು ನಾವು ಯಾಕಾದರೂ ಈ ಕೃಷಿಗೆ ಬಂದು ಅಂತ ಹೇಳಿ ನಾವು ತಿಳ್ಕೊಳಕ್ಕೆ ಹೋದರೆ ಸಾವಿರಾರು ವರ್ಷದ ಇತಿಹಾಸ ಇದೆ ಕೃಷಿಗೆ. ಕೃಷಿ ಏನು ಇವತ್ತಿಂದಲ್ಲ, ನೀವು ಯಾವುದೇ ಉದ್ಯಮ ಬಂದಿರ್ಬೋದು, ಯಾವುದೇ ಕೈಗಾರಿಕೆ ಬಂದಿರ್ಬೋದು, ಯಾವುದೇ ತಂತ್ರಜ್ಞಾನ ಬಂದಿರೋದು, ಅದೆಲ್ಲ ಈಚಿನ ವಿದ್ಯಮಾನ. ಕೃಷಿ ಪುರಾತನ ಕಾಲದಿಂದಲೂ ನಮ್ಮನ್ನು ಸಾಕಿ ಸಲಹೆ ನಮ್ಮನ್ನ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಕೃಷಿ. ಈ ಕೃಷಿ ಎಲ್ಲರಿಗೂ ಬೇಕಾದಂಥ ಕೃಷಿ. ಯಾಕೆ ಈ ಕೃಷಿ ಇಷ್ಟೊಂದು ಸೋಲು ಕಾಣ್ತಾ ಇದೆ ಈಗ? ಯಾರ ಮುಖದಲ್ಲೂ ಮಂದಹಾಸ ಇಲ್ವಲ್ಲ, ಏನು ಕಷ್ಟ ಇದೆ ಏನು ಅಂತ ಯೋಚನೆ ಮಾಡಿದಾಗ ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಎಲ್ಲೋ ಒಂದು ಕಡೆ ಓದಿದ್ದು, ನನಗೆ ಬಿಡದಿ ಹತ್ರ ಒಂದು ಕಾರ್ಖಾನೆ ದೊಡ್ಡದು ಗೊತ್ತಿರ್ಬೋದು ಎಲ್ಲರಿಗೂ. ಅಲ್ಲಿ ನಾವೊಂದ್ಸಾರಿ ಹೋದಾಗ ಅಲ್ಲಿ ಹೇಳ್ತಾ ಇದ್ದೀವಿ, ನಾವು ಗಂಟೆಗೊಂದು ಕಾರ್ ತಯಾರು ಮಾಡ್ತೀವಿ, ಅಷ್ಟು ತಂತ್ರಜ್ಞಾನ ನಮ್ಮಲ್ಲಿದೆ, ಜನ ಬೇಡಿಕೆ ಹೆಚ್ಚಿದ್ರೆ ಅರ್ಧ ಗಂಟೆಗೊಂದು ಕಾರ್ ತಯಾರು ಮಾಡೋಂಥ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳಿ ಬಹಳ ವಿಶಾಲವಾಗಿ ಮಾತಾಡಿ ಜನಗಳ ಅಗತ್ಯಕ್ಕೆ ತಕ್ಕ ಹಾಗೆ ಮಾಡ್ತೇವೆ ಅಂತ ನಮಗೂ ಖುಷಿ ಆಯಿತು. ಏನು ತಂತ್ರಜ್ಞಾನ ಎಷ್ಟು ಬೆಳೆದಿದೆ ನಮ್ಮ ದೇಶದಲ್ಲಿ, ಗಂಟೆಗೊಂದು ಕಾರಲ್ಲ ಅರ್ಧ ಗಂಟೆಗೊಂದು ಕಾಲು 10 ನಿಮಿಷಕ್ಕೊಂದು ಕಾರ್ ತಯಾರು ಮಾಡ್ತಕ್ಕಂಥ ತಂತ್ರಜ್ಞಾನ ಎಲ್ಲ ಬೆಳೆಸ್ಕೊಂಡು ಇದೀವಲ್ಲ, ಎಂಥ ಹೆಮ್ಮೆ ಅಂತ ನಾವು ಅನ್ಕೊಳ್ಳೋಕ್ಕಿಂತ ಮುಖ್ಯವಾಗಿ ನಾವು ರೈತ ಅವನು ಬೆಳೆದಿರ್ತಕ್ಕಂಥ ಬೆಳೆ ನಮ್ಮ ಅನ್ನದ ತಟ್ಟಿಗೆ ಬಂದು ಬೀಳ್ಬೇಕಾದ್ರೆ 4-6 ತಿಂಗಳು ಬೇಕು. ಎಷ್ಟೇ ತಂತ್ರಜ್ಞಾನ ಮುಂದುವರೆದಿರಲಿ, ಎಷ್ಟೇ ಸಂಶೋಧನೆಗಳಾಗಿರಲಿ, ಆಹಾರ ಧಾನ್ಯನ ನಾವು ಕೇಳ್ದಾಗ ಇಡೋಕ್ಕಾಗಲ್ಲ, ಅದಕ್ಕೆ ಅನೇಕ ಸಮಯ ಬೇಕು, 4-6 ವರ್ಷ ಬೇಕು. ರೈತ ಅವನು ದುಡಿದು ಜೀವನ ಅದಕ್ಕೆ ತೆಗೆದು ನಮ್ಮ ತಟ್ಟೆಗೆ ಉನ್ನ ಬಡಿಸಬೇಕಾದ್ರೆ ನಾವು ರೈತನ ನೆನೆಸ್ಕೊಳ್ಳಲ್ಲ ಯಾರು ದುಡ್ಡಿದ್ದು. ಹಾಗಾಗಿ ನಮ್ಮ ಕೃಷಿ ಸೋಲ್ತಾ ಇದೆ, ಕೃಷಿ ಯಾರಿಗೂ ಬೇಡವಾಗಿದೆ. ನಮ್ಮ ಮಕ್ಕಳುಗಳು ನಮ್ಮ ಉದ್ಯಮದಲ್ಲಿ ನಿಲ್ತಾ ಇಲ್ಲ, ನಿಲ್ಲಿಸೋಂಥ ಶಕ್ತಿನ ನಾವು ಮಾಡ್ತಾ ಇಲ್ಲ. ಇವತ್ತು ನಮ್ಮ ಭೂಮಿಯೆಲ್ಲ ಎಕರೆಗಟ್ಟಲೆ ಮಾಡ್ತಿದ್ದು, ಇವತ್ತೆಲ್ಲ ಇಂಚಿಂಚಾಗಿ ಗಡಿಗೆ ಹೋಲಿಸ್ಕೊಂಡು ಮಾರಿ ಇವತ್ತು ನಾವು ರೈತರು ನಮ್ಮ ಭೂಮಿಯನ್ನು ಹಾಳು ಮಾಡ್ಕೊಳ್ತಾ. ಹಣ ಸಿಗ್ತಾ ಇದೆ ಅಂತ ಹೇಳಿ, ಹಣ ಯಾರಿಗೆ ಬೇಡ, ಹಣ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಭೂಮಿನೇ ಮಾರಿ ನಾವು ಇವತ್ತೆಲ್ಲೋ ಒಂದು ಕಡೆ ಹೋಗಿ ಅದೇ ಭೂಮಿಲಿ ತಯಾರಾಗ್ತಕ್ಕಂಥ ಒಂದು ಕೈಗಾರಿಕೆಗೆ ನಾವು ಯಾರೋ ಕಾರ್ಮಿಕರಾಗಿ ಸೇರ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಕೃಷಿಕರಿಗೆ ಆಗ್ತಾ ಇದೆ. ಈ ಕೃಷಿಯನ್ನು ನಾವು ತುಂಬ ಆಸಕ್ತಿದಾಯಕತೆಗೆ ಆಕರ್ಷಣೀಯವಾಗಿ ಮಾಡಬೇಕಂತ ಕೆಲಸ ನಮ್ಮ ಮೇಲೆ ತುಂಬ ಇದೆ, ನಮ್ಮ ಹೆಗಲ ಮೇಲಿದೆ ಭಾರ. ನಾವು 50 ವರ್ಷದಿಂದ ಕೃಷಿ ಮಾಡ್ಕೊಂಡು ಬಂದಿದ್ರು ಕೂಡ ಅನೇಕ ಬರಗಳನ್ನು ಎದುರಿಸಿ, ಅನೇಕ ನೆರೆಯನ್ನು ಎದುರಿಸಿ, ಪ್ರಕೃತಿ ವಿಕೋಪಗಳನ್ನು ಎದುರಿಸಿ, ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಿ, ಕಷ್ಟ ಕಾಯಿಲೆ ಎಲ್ಲನ್ನು ಎದುರಿಸಿ ಆದರೂ ನಾವು ಕೃಷಿ ಉಳಿಸ್ಕೊ ಬಂದಿದ್ದೀವಿ ಅಂತಂದ್ರೆ ಈ ಕೃಷಿಗೆ ಎಂಥ ಸ್ಥಾನ ಇರ್ಬೋದು ಎಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಚಾರ ಇದೆ. ಇದು ಉಳಿಸ್ಕೊ ಬಂದರೂ ಮುಂದೆ ಕೂಡ ಈ ಕೃಷಿನ ನಾವು ಉಳಿಸ್ಕೊಂಡು ಹೋಗ್ಲೇಬೇಕು. ಯಾಕೆ ಅಂತಂದ್ರೆ ಕೃಷಿ ಇಲ್ಲದೆ ಬದುಕೇ ಇದೆ. ಆದ್ರೂ ನಾವು 2ನೇ ದರ್ಜೆ ಪ್ರಜೆಗಳಾಗಿ ಜೀವನ ಮಾಡ್ತಾ ಇದ್ವಿ. ಎಂತ ವಿಪರ್ಯಾಸ ನಮ್ದು! ಎಷ್ಟೊಂದು ಬೇಕಾದಂತ ತಂತ್ರಜ್ಞಾನ ಇದೆ ನಮ್ಗೆ, ಬೇಕಾದಂತ ಸಂಶೋಧನೆ ಇದೆ, ಬೇಕಾದಂತ ಯಂತ್ರೋಪಕರಣಗಳಿದೆ. ಆದ್ರೂ ಕೂಡ ನಾವು ರೈತರು ಯಾಕೆ ಮುಂದುವರ್ತಾ ಇಲ್ಲ, ಯಾಕೆ ನಮ್ಗೆ ಏನ್ ತೊಂದರೆ ಆಗಿದೆ, ಇದ್ರ ಬಗ್ಗೆ ಗಂಭೀರವಾಗಿ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯುವ ಪ್ರಯತ್ನ ಮಾಡೋಣ. ಈಗ ಕೃಷಿಯನ್ನ ನಮ್ಮ ಮಕ್ಕಳು ಯಾಕೆ ಈ ಇದಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಮನೇಲಿ ಮಾತಾಡ್ಬಿಡ್ತೀವಿ, ಬೇಡಪ್ಪ ಈ ಕೃಷಿ ಸಾಕು ನಮ್ಗೆ, ಈ ಸವಾಸ ಏನು, ಆಳುಗಳ ಸಮಸ್ಯೆ ಇದೆ ನಮ್ಗೆ, ಎಲ್ಲದೂ ತುಟ್ಟಿ ಆಗಿದೆ ನಮ್ಗೆ, ಇವತ್ತು ಸರಿಯಾದ ಪ್ರಕೃತಿನೂ ನಮ್ಗೆ ಸಹಾಯ ಮಾಡ್ತಾ ಇಲ್ಲ, ಅಂಥದ್ರಲ್ಲಿ ನಮ್ಗೆ ಕೃಷಿ ಬೇಡ ಅಂತ ಮನೇಲಿ ಮಾತಾಡಿದ್ದು ಮಕ್ಕಳು ಕಿವಿಗೆ ಬಿದ್ದಿರುತ್ತೆ. ಮಕ್ಕಳು ಇಷ್ಟೊಂದು ಕಷ್ಟಪಡ್ತಕ್ಕಂಥ ವೃತ್ತಿಲಿ ನಾನ್ಯಾಕೆ ಇರಬೇಕು ಅಂತ ಹೇಳಿಬಿಟ್ಟು ಬಿಟ್ಟು ಅವ್ರು ಬೇರೆ ಬೇರೆ ಇದಕ್ಕೆ ಹೊರಟೋಗ್ತಾರೆ. ನೋಡಿ, ಬಹಳ ವಿಚಾರವಾಗಿ ಮಾಡಬೇಕಾದಂಥದ್ದು. ಉಳ್ಳವ್ರ ಮಕ್ಕಳು ಹೋಗಿ MBBS ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ, MBA ಮಾಡ್ತಿರ್ತಾರೆ, ಕೆಲಸ ಗಿಟ್ಟಿಸ್ಕೊಳ್ತಾರೆ. ಬಡ ರೈತರ ಮಕ್ಕಳು ಹೋಗಿ ಯಾವುದೋ ಸುಣ್ಣ ಬಣ್ಣ ಹೊಡೆಯೋ ಕೆಲಸಕ್ಕೆ ಸೇರ್ಕೊಂಡು, ಯಾವುದೋ ಹೋಟೆಲ್ ಕಾರ್ಮಿಕರ ಕೆಲಸಕ್ಕೆ ಸೇರ್ಕೊಂಡು, ಯಾವುದಾದ್ರೂ ಗಾರ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾರೆ. ರೈತನಿಗೆ ಶಕ್ತಿನೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ. ಹೀಗಾಗಿ ಈ ವೃತ್ತಿನ ಯಾಕೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ರೈತರನ್ನ ಪ್ರಶ್ನೆ ಮಾಡ್ತಾರೆ. ಇದು ಬಹಳ ಸಮಸ್ಯೆ ಆಗಿದೆ, ಇದಕ್ಕೇನು ಪರಿಹಾರ ಏನು ಕಂಡುಕೊಬೇಕು? ನಮ್ಮ ಕಡೆಯಲ್ಲೂ ನಮ್ದು ಮಲೆನಾಡು ಪ್ರದೇಶ, ನಮ್ದು ಸಕಲೇಶ್ಪುರ ತಾಲೂಕು, ಅಲ್ಲಿ ಕೃಷಿಗೆ ಹೇಳಿ ಮಾಡಿಸಿದಂಥ ವಾತಾವರಣ. ನಮ್ಮ ಒಂದು ಸರಹದ್ದಿನಲ್ಲೇ ನಮ್ದು ಒಂದು ಬಾಳುಪೇಟೆ ಅಂತ ಬರುತ್ತೆ, ಆ ಸರಹದ್ದಿನಲ್ಲಿ 5,000 ಎಕರೆ ಗದ್ದೆ ಹಾಳು ಬಿದ್ದಿದೆ. 5,000 ಎಕರೆ, ಯಾವುದೇ ನಾಲೆ ನೀರು ಬೇಡ, ಯಾವುದೇ ಕೆರೆ ನೀರು ಬೇಡ, ಯಾವುದೇ ನೀರು ಬಿಡಬೇಡ, ಮಳೆ ನೀರಿನಲ್ಲೇ ಬೆಳೀತಕ್ಕಂಥದ್ದು ಗದ್ದೆ, ಫಲವತ್ತವಾದಂಥ ಭೂಮಿ. ಯಾರು ಕೂಡ ಕೃಷಿ ಮಾಡ್ತಾರೆ, ಕೃಷಿ ಮಾಡೋದು ಲಾಭದಾಯಕ ಅಲ್ಲ, ಇದನ್ನು ಮಾಡಿದರೆ ನಮಗೆ ನಷ್ಟ ಆಗುತ್ತೆ ಅಂತೇಳಿ 5,000 ಎಕರೆ ಹಾಳು ಬಿದ್ದಿದೆ ನಮ್ಮ ಕಡೆ. ಎಂಥ ದುರಂತ ಇದೆ! ನಾವು ಏನು ಬೇಕಾದರೂ ಕೊಡ್ತಾ ಇದ್ದೀವಿ, ನಾವು ಈಗ ಅನ್ನವನ್ನು ಎಲ್ಲಿಂದ ತರೋದು? ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಮಗಾಗಿದೆ. ಹೀಗಾಗಿ ನಮ್ಗೆ ಒಂದಲ್ಲ ಎರಡಲ್ಲ ಅನೇಕ ಸಮಸ್ಯೆಗಳು. ನಾವು ಇವತ್ತು ಕೃಷಿಯನ್ನ ಯಾವ್ದಾದ್ರು ಒಂದು ಹೊಸ ರೂಪದಲ್ಲಿ ನಾವು ತಗೊಂಡು ಹೋದ್ರೆ ನಾವೆಲ್ಲ ಒಂದ್ ಕಡೆ ಉಳ್ಕೊಳ್ತೀವಿ, ಇಲ್ಲ ಅಂತಂದ್ರೆ ನಾವು 10 ರೂಪಾಯಿ 11 ಆಗಿ ಈ ಕೃಷಿನ ಕ್ರಮೇಣ ಮರಿತಾ ಬರ್ತಾ ಇದ್ದೀವಿ. ಈಗ ಕೃಷಿನಲ್ಲಿ ಏನಾಗಿದೆ ಅಂತಂದ್ರೆ ಯಥೇಚ್ಛವಾದ ರಾಸಾಯನಿಕವನ್ನು ಬಳಸ್ತಕ್ಕಂಥದ್ದು, ಕಳೆನಾಶಕ ಬಳಸ್ತಕ್ಕಂಥದ್ದು, ಆಮೇಲೆ ಕ್ರಿಮಿಕೀಟನಾಶಕಗಳನ್ನ ಬೆಳೆಸಿ ಇಡೀ ಭೂಮಿ ಫಲವತ್ತತೆಯನ್ನ ನಾವು ಸಾಕಷ್ಟು ಡ್ಯಾಮೇಜ್ ಮಾಡಿಬಿಟ್ಟಿದ್ದೀವಿ. ಇದು ಒಂದು ರೈತರ ಹಿನ್ನಡೆಗೆ ಇದು ಒಂದು ಕಾರಣ. ಇವತ್ತು ಕೃಷಿ ಎಷ್ಟು ನಾವು ಗೊಬ್ಬರ ಎಲ್ಲಿಂದ ತರೋದು? ಗೊಬ್ಬರ ತಂದು ಹಾಕಂತ ಶಕ್ತಿನೇ ಇಲ್ಲ ರೈತರಿಗೆ. ಹಾಗಾಗಿ ಕೃಷಿ ಇವತ್ತೇನಷ್ಟು ಸುಖಕರವಾಗಿಲ್ಲ. ಇವತ್ತು ನಾವು ಶುಂಠಿ ಬೆಳೆನೆ ನೋಡಿ, ಅದನ್ನ ನಾವು ಅದನ್ನು ಭೂಮಿನ ಎಷ್ಟು ಹಾಳು ಮಾಡಿ ಎಷ್ಟು ಡ್ಯಾಮೇಜ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಕೃಷಿಯನ್ನ ನಾವು ಉತ್ತಮ ಪಡಿಸ್ಕೊಂಡು ನಮ್ಮ ಕುಟುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಕೆಲವು ಮಾರ್ಗೋಪಾಯಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಅದ್ರ ಮುಖಾಂತರ ಅನ್ನೋದನ್ನ ನಾನೇ ಉದಾಹರಣೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಪುಸ್ತಕದ ಬದನೆಕಾಯಿಲಿ ಹಾಗೆ ಮಾಡಿದ್ರೆ ಹೀಗಾಗುತ್ತೆ, ಹೀಗ್ ಮಾಡಿದ್ರೆ ಹಾಗಾಗುತ್ತೆ ಅಂತ ಪ್ರಶ್ನೆ ಅಲ್ಲ. ನಾವು 8 ಎಕರೆ ಗದ್ದೆ ಮಾಡ್ತೀವಿ, ಕರಿ ಗದ್ದೆ ಮಾಡ್ತೀವಿ ಗದ್ದೆ. ಆ ಗದ್ದೆಯಲ್ಲಿ 15 ವರ್ಷದಿಂದ ನಾನು ಸಾವಯವದ ತೊಡ್ಕೊಂಡಿದ್ದೀನಿ. ರಾಜಮುಡಿ ಭತ್ತ, ಕಿರ್ವಾಣ, ನಟ್ಟಿ ಬಿಳಕ್ಕೆ ಭತ್ತ ಮತ್ತು ಬರ್ಮಾ ಬ್ಲಾಕ್ ಅಂತ ಹಿಂಗೆ ಬದಲಾವಣೆ ಮಾಡಿ ಮಾಡ್ತಾ ಇದ್ವಿ. ಏನೂ ಮಾಡಲ್ಲ, ಬರೀ ನಡೋದು, ಸುಮ್ಮನೆ ಇಲ್ಲ. ಇವತ್ತು ಕೂಡ ನಮ್ಮ ಇಲ್ಲಿ ತುಂಬಾ ಜನ ಬಂದಿದ್ದಾರೆ, ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಮೊನ್ನೆ ನಮ್ಮ ಜಮೀನೆಲ್ಲ ನೋಡಕ್ಕೆ. ಬಹಳ ಚಂದವಾದಂತ ಭತ್ತನ ನಾವು ಬೆಳೆದಿದ್ದೀವಿ. ನಾವು ಹಾಸನ ಮತ್ತು ಕೊಡಗು ಆರ್ಗ್ಯಾನಿಕ್ ಫಾರ್ಮರ್ಸ್ ಫೆಡರೇಷನ್ ಅಂತ ಹೇಳಿ ಸರ್ಕಾರದ ನೆರವಿಂದ ಒಂದು ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಅದು ಸರ್ಕಾರ ಸಹಾಯಧನ ಕೊಟ್ಟಿದೆ. ಅದು ದೇವೇಗೌಡರ ನರ್ಸಿಂಗ್ ಕಾಲೇಜ್ ಪಕ್ಕದಲ್ಲಿ ಕೇಂದ್ರ ಮಾಡ್ಕೊಂಡಿದ್ದೀನಿ. ನಾನೇ ಅದರ ಅಧ್ಯಕ್ಷನಾಗಿ ಹಾಸನ ಮತ್ತು ಕೊಡಗು ಕರ್ನಾಟಕದಂತ 15 ಫೆಡರೇಷನ್ ಇದಾವೆ. ಅದರಲ್ಲಿ ನಮ್ಮ ಹಾಸನ ಕೊಡಗು ಫೆಡರೇಷನ್ ಒಂದು, ಅದರ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಯಾರಾದ್ರೂ ಬಂದವರು ಸಾವಯವದ ಬಗ್ಗೆ ಬಹಳ ಮಾಹಿತಿ ಇದೆ. ಅಲ್ಲಿ ಎಲ್ಲಾ ತರದ ಸಾವಯವ ವಸ್ತುಗಳನ್ನು ನಾವು ನಮ್ಮಲ್ಲಿ ಬೆಳೆಯಂತದೇ ಇಲ್ಲ, ಯಾರು ಸಾವಯವಕ್ಕೆ ಬರ್ತಾ ಇಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ 95 ಭಾಗ ರಾಸಾಯನಿಕದಲ್ಲಿದ್ದಾರೆ, ಬರೀ ಕೇವಲ 5 ಭಾಗ ಮಾತ್ರ ಸಾವಯವದಲ್ಲಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ಅಲ್ಲಿ ಎಲ್ಲಾ ವಸ್ತುಗಳನ್ನು ನಾವು ಮಾರಾಟ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿದೀವಿ. ಯಾರು ಕೂಡ ಬೆಳ್ಕೊಡೋರೇ ಇಲ್ಲ. ನಾವು ಬರೀ ಇದನ್ನು ಮಾತ್ರ ಬೆಳೀತಾ ಇದ್ದೀವಿ, ಭತ್ತಕ್ಕೆ ಮಾತ್ರ ಫೋಕಸ್ ಮಾಡಿದ್ದೀವಿ. ಮಲೆನಾಡು ಪ್ರದೇಶದಲ್ಲಿ ಈಗಾಗಲೇ ಒಂದು 60 ಎಕರೆ ಪ್ರದೇಶದಲ್ಲಿ ಸಾವಯವ ಭತ್ತವನ್ನು ಬೆಳೆಸಿ ಆ ಭತ್ತವನ್ನು ನಾವು ಖರೀದಿ ಮಾಡಿ ಅದನ್ನು ನಾವು ಗ್ರಾಹಕರಿಗೆ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ತುಂಬ ಔಟ್ಲೆಟ್ಗಳು ಮಾಡಿದ್ದೀವಿ. ಹಾಸನದಲ್ಲಿ ಒಂದಿದೆ ಅವನಿ ಆರ್ಗ್ಯಾನಿಕ್ಸ್ ಅಂತ, ಬೇಲೂರಿನಲ್ಲಿದೆ, ಆಲೂರಿನಲ್ಲಿದೆ, ಸಕಲೇಶ್ಪುರದಲ್ಲಿದೆ, ಕುಶಾಲ್ ನಗರದಲ್ಲಿ ಒಂದಿದೆ, ಹಾಗೂ ಚಂದ್ರಾಪಟ್ಟಣ ಬಹಳ ದೊಡ್ಡದು ಅಂತ ಕಳ್ತೆ. ಅಲ್ಲೂ 6 ಸಾವಯವ ಕೃಷಿ ಮಳಿಗೆ ಇದೆ. ಅದಕ್ಕೂ ಎಲ್ಲ ನಾವು ನಮ್ಮ ಉತ್ಪನ್ನಗಳನ್ನ ಅಲ್ಲಿ ಪೂರೈಸ್ತೀವಿ. ಇದೆಲ್ಲ ಹೇಗಪ್ಪ ಅಂತಂದ್ರೆ, ನಾವೆಲ್ಲ ತಂದು ಪೂರೈಸೋದಾಗಿದೆ, ಅಕ್ಕಿ ಒಂದು ಬಿಟ್ಟು, ಬಾಕಿದೆಲ್ಲ ನಮ್ಮಲ್ಲಿ ಉತ್ಪಾದನೆ ಇಲ್ಲ, ಮಾಡೋರೇ ಇಲ್ಲ, ಎಲ್ಲ ಹೊರಗಡೆಯಿಂದ ತರಿಸ್ತೀವಿ. ಎಲ್ಲ ಸಿರಿಧಾನ್ಯಗಳಿರ್ಬೋದು, ಬೆಲ್ಲ ಇರ್ಬೋದು, ಗಾಣದ ಎಣ್ಣೆ ಇರ್ಬೋದು, ಎಲ್ಲದನ್ನು ಕೂಡ ಹೊರಗಡೆಯಿಂದ ತಂದು ಪೂರೈಸ್ತಾ ಇದ್ದೀವಿ. ಒಂದು ಹೊಸ ವಿಚಾರಗಳನ್ನು ನಾವು ಇವತ್ತು ಯೋಚನೆ ಮಾಡಬೇಕು ಅಂತಂದರೆ, ತುಂಬ ನಮ್ಮ ರೈತರಿಗೆ ಆರೋಗ್ಯ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಆರೋಗ್ಯವನ್ನು ನಾವು ಅಷ್ಟರ ಮಟ್ಟಿಗೆ ನಾವು ಪಾಲಿಸ್ತಾ ಇಲ್ಲ. ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ತಕ್ಕಂಥ ಉದ್ಯಮ ಪ್ರಪಂಚದಲ್ಲಿ ಯಾವ್ದಾದ್ರು ಇದ್ದರೆ ಅದು ಕೃಷಿ ಮಾತ್ರ, ಬೇರೆ ಯಾವುದೇ ಉದ್ಯಮದಲ್ಲಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಈ ಕೃಷಿ ಉದ್ಯಮ ಅಂತದನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಕೃಷಿ ಮಾಡ್ತಕ್ಕಂಥ ರೈತರು ಇವತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಅದೊಂದು ಬಹಳ ವಿಷಾದವಾದ ವಿಚಾರ. ಗಮನಿಸಿ, ನಾನು ಈಗ ಮೊನ್ನೆ ಈಗೊಂದು 2 ತಿಂಗಳ ಹಿಂದೆ ನಮ್ಮ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದೆ, ಯಾವುದೋ ರೋಗಿಗಳನ್ನ ನೋಡಕ್ಕೆ ಅಂತ ಹೋಗಿ ನೋಡಿದಾಗ ಈ ಆಸ್ಪತ್ರೆ ಹೌಸ್ಫುಲ್ ಆಗಿದೆ. ಈ ನೆಲದಲ್ಲೂ ಮಲಗಿದ್ದಾರೆ, ಮಂಚದಲ್ಲಿ ಮಲಗಿದ್ದಾರೆ, ಏನಲ್ಲಿ ಹೋಗಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ರೋಗಿಗಳಿವೆ. ನಾವು ಹೇಳ್ತೀವಿ, ಏನು ರೋಗಿಗಳು ಇಷ್ಟೊಂದು ಜನ ಇದ್ರೆ ಹಾಸನದಲ್ಲಿ ಎಂತೆಂಥ ಆಸ್ಪತ್ರೆಗಳಿದ್ದಾವೆ, ಬೇಕಾದಂಥ ಆಸ್ಪತ್ರೆಗಳು ನಮ್ಮ ಆರೋಗ್ಯ ನೋಡ್ಕೊಳ್ಳೋಕ್ಕೆ ಇದ್ದಾವೆ ಅಂತ ನಾವು ತಿಳ್ಕೊಂಡಿರೋದು. ಆಸ್ಪತ್ರೆಗಳು ಬೆಳವಣಿಗೆಯ ಸಂಕೇತ ಅಲ್ಲ, ಆಸ್ಪತ್ರೆಗಳು ಅವನತಿಯ ಸಂಕೇತ. ಆಸ್ಪತ್ರೆಗಳು ಹೆಚ್ಚಾದಷ್ಟು ರೋಗಿಗಳು ಹೆಚ್ಚಾಗಿದ್ದಾರೆ ಅಂತ ಅಲ್ಲಿ ನೋಡಿದರೆ, ಹೋಗಿ ನೋಡಿದರೆ ಸಾಮಾನ್ಯವಾಗಿ ನಾನು ಹಾಗೆ ಒಂದು ಅಂದಾಜು ಮಾಡ್ಕೊಂಡು ನೋಡಿದಾಗ 80% ಭಾಗ ರೈತರಿದ್ದಾರೆ ಆಸ್ಪತ್ರೆಗಳು, 20% ಇತರೇ ಇರ್ತದೆ. 80% ರೈತರೇ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಂದ್ರೆ ಆರೋಗ್ಯವನ್ನು ನಾವು ಹೇಳ್ತಕ್ಕಂತ ಇಂಥ ವಾತಾವರಣದಲ್ಲಿ ಇಟ್ಕೊಂಡು ಆರೋಗ್ಯವನ್ನು ನಾವು ಹಾಳು ಮಾಡ್ಕೊಂಡಾಗ ನಮ್ಮನ್ನ ಯಾರು ಕಾಪಾಡೋರ? ಉಳ್ಳವ್ರು ಹೇಗೋ ಒಂದು ಚೆನ್ನಾಗಿ ಎಲ್ಲೋ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಆರೋಗ್ಯ ಪಡ್ಕೊಳ್ಬೇಕು, ಸಾಮಾನ್ಯದ ರೈತನ ಪಾಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಮ್ಮ ಕೃಷಿ ಕ್ಷೇತ್ರಕ್ಕೆ ಮಾತ್ರ. ಕೃಷಿಯಲ್ಲಿ ನೋಡಿ, ನಾವು ಪರಿಶುದ್ಧವಾದ ಗಾಳಿಯನ್ನು ಕುಡಿತೀವಿ, ನಮ್ಮ ಜಮೀನನ್ನು ಮಾಲಿನ್ಯ ರಹಿತವಾದ ನೀರನ್ನು ಕುಡಿತೀವಿ, ಪ್ರಾಣಿ ಪಕ್ಷಿಗಳ ಜೊತೆ ಒಳ್ಳೆ ಒಡನಾಟ ಇಟ್ಕೊಳ್ತೀವಿ, ಬದುಕನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಒಳ್ಳೆ ಅಂತ ವಾತಾವರಣ ಸೃಷ್ಟಿ ಮಾಡ್ಕೊಂಡು, ಈ ವಾತಾವರಣದಲ್ಲಿ ನಾವು ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಾವು ಆರೋಗ್ಯಕ್ಕಾಗಿ ಹಾಹಾಕಾರ ಕೊಟ್ಟರೆ ಪ್ರಯೋಜನವೇ ಇದ್ದಂಗಾಗಿದೆ. ನೋಡಿ, ನಮಗೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾವೇ ಉದಾಹರಣೆಯಾಗಿ ಹೇಳ್ಕೋಬೇಕಾಗಿದೆ. ನನಗೂ ಸಾಮಾನ್ಯವಾಗಿ 72 ವರ್ಷ ವಯಸ್ಸು. ನಮಗೂ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಮೂತ್ರಪಿಂಡದ ಕಾಯಿಲೆ ಇಲ್ಲ ಅಂತಂದರೆ ನಾವು ಈ ಕೃಷಿನ ಹೇಗೆ ನಾವು ಅದನ್ನು ರೋಗ ನಿರೋಧಕ ನಾವು ಮಾಡ್ಕೊಂಡಿವಿ ಅನ್ನೋದು ಮುಂದೆ ನಿಮಗೆ ಹೇಳ್ತಾ ಬರ್ತದೆ. ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಕೃಷಿ ರಂಗದಲ್ಲಿ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕಂಥದ್ದು ಬೇರೆ ಯಾವ ರಂಗದಲ್ಲೂ. ಈವನ್ ನಿಮಗೆ ಯಾವುದೇ ದೊಡ್ಡ ಕಾಯಿಲೆ ಬಂದರೂ ಕೂಡ ಆಸ್ಪತ್ರೆಗೆ ಹೋಗದಂತೆ ಜೀವನ ಮಾಡ್ತಕ್ಕಂಥ ವೃತ್ತಿ ಇದ್ರೆ ಅದು ಕೃಷಿ ರಂಗ. ಹಾಗಾಗಿ ಕೃಷಿಯನ್ನು ನಾವು ಬಹಳ ಲಘುವಾಗಿ ತಗೊಂಡ್ಬಿಟ್ಟಿದ್ದೀವಿ. ನಮ್ಮ ಉತ್ಪನ್ನಗಳನ್ನು ನಾವು ಸಮರ್ಪಕವಾಗಿ ಬಳಸ್ಕೊಂಡು ನಾವು ಜೀವನ ಮಾಡೋದು ಹೇಗೆ ಅನ್ನೋದನ್ನ ನಾವು ಕಲಿತೇವೆ. ನಾವು ಹೈನುಗಾರಿಕೆ ಮಾಡ್ತೇವೆ. ಹೈನುಗಾರಿಕೆ ಮಾಡಿದ್ರೆ ಹೈನುಗಾರಿಕೆಯಲ್ಲಿ ಸಿಗ್ತಕ್ಕಂಥ ಉತ್ಪನ್ನ ಹಾಲು ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪ ಇದನ್ನ ಯಾರು ನಾವು ರೈತರುಗಳು ಸಮರ್ಪಕವಾಗಿ ಬಳಕೆ ಮಾಡ್ತಾ ಇಲ್ಲ. ನಮ್ದೇ ಉತ್ಪನ್ನ ಅವನ್ನ ನಾವು ಏನಾದ್ರು ಸಮರ್ಪಕವಾಗಿ ನಾವು ಬಳಕೆ ಮಾಡ್ಕೊಂಡ್ರೆ ಯಾವುದೇ ಕಾಯಿಲೆನೂ ಬರೋದಿಲ್ಲ. ನಾನು ಈಗ 50 ವರ್ಷದಿಂದ ಹಾಲು ಕುಡಿಯೋದೇ ಮಲಗಲ್ಲ. ಹಾಲು ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪ ಇಲ್ಲದೆ ವ್ಯವಹಾರನೇ ಇಲ್ಲ. ಇವತ್ತು ನಾವು ಆರೋಗ್ಯವಾಗಿರೋಕ್ಕೆ ನಮ್ಮ ಉತ್ಪನ್ನಗಳನ್ನು ನಾವು ಸಮರ್ಪಕವಾಗಿ ಬಳಸ್ಕೊಳ್ಳೋದಾಗಿ ನಮ್ಮ ಉತ್ಪನ್ನಗಳಿಗೆ ನಾವು ಮೌಲ್ಯವರ್ಧನೆ ಮಾಡ್ತೇವೆ. ನಾವು ಬರೀ ಮಾರಾಟ ಮಾಡಿಬಿಡೋದು, ನಾವು ಬಂದು ದುಡ್ಡುಗಳನ್ನ ಬೇರೆ ಬೇರೆ ಇದನ್ನ ಮಾಡ್ಕೊಂಡು ನಾವು ಆರೋಗ್ಯ ಹಾಳು ಮಾಡ್ತೇವೆ. ಒಂದನೇದು ನಾವು ಬಳಸ್ತಕ್ಕಂಥ ಆಹಾರ ಸಾವಯವವಾಗಿರ್ತದೆ. ಸಾವಯವ ಅಂತಂದ್ರೆ ನಾವು ಏನು ಕ್ರಿಮಿನಾಶಕ ಹೊಡೆದೇ ಇದ್ದಿದ್ದು ರಾಸಾಯನಿಕ ಹೊಡೆದೇ ಇದ್ದಿದ್ದು ಇದೇ ಸಾವಯವ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಸಾವಯವ ಅಂತಂದ್ರೆ ಒಂದು ಬದುಕು, ಅದು ಸಾವಯವವನ್ನು ಬದುಕು ನಮ್ಮ ಜೀವನದಲ್ಲಿ ಅಳವಡಿಸ್ತೇವೆ. ಆ ಬದುಕನ್ನು ನಾವು ಅನುಭವಿಸಿದ್ರೆ ಮಾತ್ರ ನಾವು ಆರೋಗ್ಯವನ್ನು ಚೆನ್ನಾಗಿಟ್ಟಿದ್ದೀವಿ. ಇವತ್ತು ಆರೋಗ್ಯ ಬಂದು ಯಾರಾದರೂ ನಾವು ಇವತ್ತು ರೋಗಿಗಳಾದ್ವು ಅಂತಂದ್ರೆ ಯಾರೂ ನಮ್ಮನ್ನು ನೋಡಲ್ಲ. ನಾವು ನೆಗ್ಲೆಕ್ಟ್ ಆಗ್ತೀವಿ, ಹೆಂಡತಿನೂ ನೋಡೋದಿಲ್ಲ, ಮಕ್ಕಳು ನೋಡೋದಿಲ್ಲ. ಅದರಿಂದ ಕೃಷಿಗೆ ಆರೋಗ್ಯವೇ ಮುಖ್ಯವಾಗುತ್ತೆ. ಆರೋಗ್ಯವನ್ನು ನಾವು ಭಾಳ ಕಷ್ಟಪಟ್ಟು ನಾವು ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಅಂತ ವ್ಯವಸ್ಥಿತವಾದಂಥ ಈ ಕೃಷಿ ರಂಗ ಇವತ್ತು ತುಂಬ ಕಲುಷಿತವಾಗಿ ಹೋಗ್ಬಿಟ್ಟಿದೆ. ನಾವು ತಿಂತಕ್ಕಂಥ ಆಹಾರ ಇರ್ಬೋದು, ನಾವು ಬಳಸ್ತಕ್ಕಂಥ ವಸ್ತು ಇರ್ಬೋದು, ನಾವು ಕುಡಿತಕ್ಕಂಥ ನೀರು ಇರ್ಬೋದು, ಎಲ್ಲ ಕಲ್ಮಚ ಆಗ್ಬಿಟ್ಟು ಇವತ್ತು ನಾವೆಲ್ಲ ರೋಗದ ಇದಕ್ಕೆ ತುತ್ತಾಗ್ತಾ ಇದ್ದೀವಿ. ಹಾಗಾಗಿ ನಾವು ಈ ಸಾವಯವನ್ನೇ ಇದಕ್ಕೆ ಒಂದು ಸರಿಯಾದ ದಾರಿ ಅಂತ ಹೇಳಿ ನಾವು ಕಂಡ್ಕೊಂಡಿದ್ದೀವಿ. ಸಾವಯವದಿಂದ ಮಾಡಿದ ಉತ್ಪನ್ನಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಸಂಪನ್ಮೂಲಗಳು ಏನಿದೆ, ಹೈನುಗಾರಿಕೆ, ಹೈನುಗಾರಿಕೆಯಿಂದ ಎರೆಗೊಬ್ಬರ ತಯಾರು ಮಾಡ್ಕೊಳ್ತಕ್ಕಂಥದ್ದು, ಗೋಬರ್ ಗ್ಯಾಸ್ ಮಾಡ್ತಕ್ಕಂಥದ್ದು, ನಾವು ಕೂಡ ಬಯೋಗ್ಯಾಸ್ ಮಾಡಿ 42 ವರ್ಷದಿಂದ ಬಯೋಗ್ಯಾಸ್ ಮಾಡ್ತೀವಿ. ಇವತ್ತು ಕೂಡ ನಾವು ಸಿಲಿಂಡರ್ ಬಳಸೋದಿಲ್ಲ. ಅಷ್ಟು ಸಮೃದ್ಧಿಯಾದಂಥ ಇದು ನಮ್ಮದೇ ಸಂಪನ್ಮೂಲ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ನಮ್ಮ ಸಂಪನ್ಮೂಲಗಳನ್ನ ನಾವು ಸಮರ್ಪಕವಾಗಿ ಬಳಸ್ಕೊಂಡು ನಾವು ಜೀವನ ಮಾಡೋದು ಹೇಗೆ ಅನ್ನೋದು ಕಲ್ತ್ಕೊಂಡಾಗ ನಮ್ಗೆ ಸಾವಯವ ಬದುಕಿನ ಅರ್ಥ ನಮ್ಗೆ ಗೊತ್ತಾಗ್ತದೆ. ಹೆಚ್ಚಾಗಿ ನಾವು ಅದರಿಂದ ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ತೀವಿ. ನಾವು ವರ್ಷಕ್ಕೊಂದು 60-70 ಟನ್ ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ತೀವಿ. ಎರೆಹುಳು ಗೊಬ್ಬರ ಅಂತಂದ್ರೆ ತುಂಬಾ ಸುಲಭದ ಕೆಲಸ, ಯಾರು ಅದ್ರ ಬಗ್ಗೆ ಹೆಚ್ಚಿನ ಗಮನನೇ ಕೊಡಲ್ಲ. ಸರ್ಕಾರ ಕೂಡ ಈಗ ಅದು ಎರೆ ತೊಟ್ಟಿ ನಿರ್ಮಿಸ್ಕೊಂಡು ಮಾಡೋಕ್ಕೆ ಅನೇಕ ಸೌಲಭ್ಯಗಳನ್ನೆಲ್ಲ ಕೊಟ್ಟಿದೆ. ಎರೆಹುಳುಗಳನ್ನು ನಾವು ಸಾಕ್ತಾ ಇದ್ದೀವಿ, ಸಾಕಿ ಯಾರಿಗೆ ಬೇಕಾದರೂ ಕೊಡ್ತೀವಿ ಎರೆಹುಳುಗಳು. ಭಾಳ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಕೊಡ್ತೀವಿ, 150 ರೂಪಾಯಿ ಕೆಜಿ ಒಂದು ಕೆಜಿ ಎರೆಹುಳು. ಮೊನ್ನೆ ಯಾರೋ ಬಂದು ಬಾಗಲಕೋಟೆಯಿಂದ ಬಂದು 50 ಕೆಜಿ ತಗೊಂಡು ಎರೆಹುಳು, ಎಷ್ಟು ಬೇಕಾದರೂ ಕೊಡ್ತೀವಿ ಒಂದು ದಿವಸ ಮುಂಚೆ ಹೇಳಿದ್ದೆ. ನಾವು ಅಷ್ಟು ಸನ್ನದ್ಧವಾಗಿದ್ದೀವಿ ಎರೆಹುಳು. ಆ ಗೊಬ್ಬರನ್ನೆಲ್ಲ ನಾವು ನಮ್ಮ ತೋಟದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ನಾವು ಮಾರಾಟ ಮಾಡಕ್ಕೆ ಹೋಗಲ್ಲ. ನಮ್ಮದು 70 ಎಕರೆ ಕಾಫಿ ತೋಟ ಇದೆ. ನನಗೆ ಅಷ್ಟರಲ್ಲೂ ಕಾಳು ಮೆಣಸನ್ನು ಮಾಡಿದ್ದೀವಿ. ಆ ಮೆಣಸಿಗೆ ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಇವತ್ತು ಮೆಣಸು ಆರೋಗ್ಯಪೂರ್ಣವಾಗಿದೆ. ಹೀಗೆ ನಮ್ಮ ಸಂಪನ್ಮೂಲಗಳನ್ನು ನಾವು ಹೇಗೆ ಬಳಕೆ ಮಾಡ್ಕೋಬೇಕು ಅಂತ. ಆಮೇಲೆ ನಾವು ಬಯೋಗ್ಯಾಸನ್ನು ಮಾಡ್ಕೊಂಡಿದ್ದೀವಿ. ಸಾವಯವದಲ್ಲಿ ಆಹಾರ ಪದಾರ್ಥಗಳು ಬಳಕೊಳ್ತೀವಿ. ಸಾವಯವದಲ್ಲಿ ಎಲ್ಲ ತರಕಾರಿಗಳನ್ನು ಮನೆ ಹತ್ರವನ್ನು ಸುತ್ತಮುತ್ತ ಬೆಳ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ಉತ್ಪನ್ನಗಳನ್ನೇ ನಾವು ಸಮರ್ಪಕವಾಗಿ ಬೆಳೆಸ್ಕೊಂಡು ನಾವು ಆರೋಗ್ಯವನ್ನು ಚೆನ್ನಾಗಿರ್ತೇವೆ. ಇಡೀ ಕುಟುಂಬ ಆರೋಗ್ಯವಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ರೂಢಿಸ್ಕೋಬೇಕಾಗುತ್ತೆ. ಹಾಗಾಗಿ ಸಾವಯವದ ಕಡೆ ನೀವು ಹೆಚ್ಚು ಗಮನ ಕೊಟ್ಟರೆ ಮುಂದೆ ಒಂದು ದಿನದಲ್ಲಿ ನಮ್ಮ ಆರೋಗ್ಯ ಉಳ್ಕೊಳ್ಳುತ್ತೆ ಹೊರತು ಇಲ್ಲ ಅಂದ್ರೆ ನಾವು ಈ ರಾಸಾಯನಿಕದಲ್ಲಿ ಸೇರ್ಕೊಂಡು ನಾವು 10 ಜೊತೆ 11 ಕಷ್ಟ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನಮ್ಮ ರೈತರಾಗಿರ್ತಕ್ಕಂಥವ್ರು ಸಾವಯವದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ನೀವು ಏನೇ ಬೆಳೆದ್ರೂ ಕೂಡ ಅದನ್ನು ಕೊಳ್ಕೊಳ್ಳೋ ಅಂತ ಕೇಂದ್ರ ಮಾಡಿದ್ದೀವಿ. ಯಾವುದೇ ಬೇಕಾದ್ರೂ ಬೆಳಿಬೋದು. ಪ್ರತಿ ದಿವಸ ನೀವು ಬೇಕಾದ್ರೆ ಯಾವ್ದಾದ್ರು ತರಕಾರಿ ಬೆಳೆದು ಕೊಟ್ಟರು ಕೂಡ ಅದು ಬೆಂಗಳೂರಿಗೆ ನಾವು ಕಳಿಸೋಂಥ ವ್ಯವಸ್ಥೆ ಮಾಡಿದ್ದೀವಿ. ತುಂಬ ಸ್ವಚ್ಛವಾದ ಒಳ್ಳೊಳ್ಳೆ ಮಿಷಿನರಿಗಳು ಹಾಕಿದ್ದೀವಿ. ಕ್ಲೀನಿಂಗ್ ಮಿಷಿನ್ ಹಾಕಿದ್ದೀವಿ, ಗ್ರೇಡಿಂಗ್ ಮಿಷಿನ್ನು, ಡಿಸ್ಟೋನ್ ಮಿಷಿನ್ನು, ಬಾರ್ಕೋಡ್ ಮಿಷಿನ್ ಹಾಕಿದ್ದೀವಿ, ಕಲರ್ ಸಾರ್ಟಿಂಗ್ ಮಿಷಿನ್ ಹಾಕಿದ್ದೀವಿ. ಕಲರ್ ಸಾರ್ಟಿಂಗ್ ಮಿಷಿನ್ ಅಂತಂದರೆ ಒಂದು ರಾಗಿನೂ ಸಾಸಿವೆನೂ ಕೊಟ್ಟರು ಬೇರೆ ಮಾಡೋ ಅಂಥ ಮಿಷಿನ್. ಅಷ್ಟು ಸುಸಜ್ಜಿತವಾಗಿ ಮಾಡಿಟ್ಟಿದ್ದೀವಿ. ಅದರಲ್ಲಿ ನಿಮ್ಮ ಯಾವ ಉತ್ಪನ್ನಗಳನ್ನು ನಾವೆಲ್ಲ ಭಾಳ ಅತ್ಯಾಧುನಿಕವಾಗಿ ಪ್ಯಾಕಿಂಗ್ ಮಾಡ್ತೀವಿ. ಸುಮ್ಮನೆ ಏನೋ ಮಾಡಿಕೊಟ್ಬಿಟ್ರು ಜನ ಇವತ್ತು ತಗೊಳ್ಳೋದಿಲ್ಲ. ಹಾಗಾಗಿ ನಮ್ಮದೇ ಆದ ಬ್ರ್ಯಾಂಡ್ ಮಾಡಿ, ನಮ್ಮದೇ ಒಂದು ಹಾಸ್ಕೋ ಅಂತ ಬ್ರ್ಯಾಂಡ್ ಮಾಡಿ ಅದರಲ್ಲಿ ಪ್ಯಾಕೆಟ್ ಮಾಡಿ ಎಲ್ಲ ಮಳಿಗೆಗಳಿಗೆ ಎಲ್ಲೆಲ್ಲಿ ಯಾರು ಕೇಳ್ತಾರೋ ಅವ್ರಿಗೆ ಕೂಡ ಅಷ್ಟು ಮಟ್ಟಿಗೆ ಶಕ್ತವಾಗಿದೆ. ಹಾಗಾಗಿ ಸಾವಯವ ಕೃಷಿಗೆ ಹೆಚ್ಚೆಚ್ಚು ಜನ ನೀವು ತೊಡಕೊಂಡದ್ದೇ ಆದರೆ ನಾವಾದರೂ ಭಾಳ ಆರೋಗ್ಯಪೂರ್ಣವಾಗಿ ಜೀವನ ಮಾಡ್ಬೋದು. ಇಲ್ಲಿ ಯಾರೋ ನಮ್ಮ ಸಂತೇಶ್ವರ ಬಸವರಾಜ್ ಅಂತ ಬಂದಿದ್ರು, ಎಲ್ಲ ನೋಡಿದ್ರೆ ಅವರು ಕೂಡ 5 ಎಕರೆ ಜಮೀನಿನಲ್ಲಿ 15 ಲಕ್ಷ ರೂಪಾಯಿ ಆದಾಯ ತೆಗಿತಾರೆ. ನಾವು ಹೋಗಿದ್ದು ಅವ್ರ ಜಮೀನನ್ನು ನೋಡಕ್ಕೆ, ಯಾವುದೇ ಒಳಸುರಿಗಳಿಲ್ಲ, ಒಳಕ್ಕೆ ಅವ್ರ ಗೇಟಿಂದ ಒಳಕ್ಕೆ ಯಾವುದೇ ರಾಸಾಯನಿಕ ವಸ್ತುಗಳನ್ನು ತರೋದಿಲ್ಲ, ಬರೀ ಅವರೇ ಕೆಲಸ ಮಾಡ್ತಾರೆ, ಯಾರಿಗೂ ಕೂಲಿನೂ ಕೊಡೋದಿಲ್ಲ. ತುಂಬ ಸೊಗಸಾಗಿಟ್ಟಿದ್ದಾರೆ, ತುಂಬ ಶ್ರೀಮಂತವಾಗಿ ಜೀವನ ಮಾಡ್ತಾ ಇದ್ದಾರೆ, ಆರೋಗ್ಯಪೂರ್ಣವಾಗಿ ಜೀವನ ಮಾಡ್ತಾರೆ. ಇದಕ್ಕಿಂತ ನಿದರ್ಶನ ಯಾವುದೂ ಬೇಕು. ಆದ್ದರಿಂದ ನಾವು ಹೆಚ್ಚೆಚ್ಚು ಸಾವಯವದ ಕಡೆಗೆ ಹೋದರೆ ನಾವೆಲ್ಲೋ ಒಂದು ಕಡೆ ನಾವು ಬದುಕ್ತೀವಿ, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲೇ ತುಂಬ ಕಷ್ಟ ಸಿಗೆ ಹಾಕ್ತಾ. ಎರೆಹುಳುಗಳನ್ನು ಗೊಬ್ಬರ ತಯಾರು ಮಾಡ್ಕೊಳ್ಳೋದಿರ್ಬೋದು, ಬಯೋಗ್ಯಾಸ್ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂತಂದರೆ ಸಾವಯವ ಬದುಕಾಗುತ್ತೆ. ಸಾವಯವ ಬದುಕು ಅಂತಂದ್ರೇನು, ಒಳ್ಳೆ ಗಾಳಿ ಕುಡಿತೀವಿ, ಒಳ್ಳೆ ನೀರು ಕುಡಿತೀವಿ, ಒಳ್ಳೆ ಆಹಾರನ ಉಪಯೋಗಿಸ್ತೀವಿ, ಕೌಟುಂಬಿಕವಾಗಿ ಚೆನ್ನಾಗಿರ್ಬೋದು, ನಮ್ಮ ಸಂಸಾರದಲ್ಲಿ ಸಾಮರಸ್ಯವನ್ನು ಕಾಪಾಡ್ಕೋಬೋದು, ಜಗಳ ಇರಲ್ಲ, ಹೊಡೆದಾಟ ಇರಲ್ಲ, ಅತ್ತೆ ಸೊಸೆ ಜಗಳ ಇಲ್ಲ, ಅಣ್ಣ ತಂದಿರ ಹೊಡೆದಾಟ ಇಲ್ಲ, ತಂದೆ ತಾಯಿಗಳ ಜೊತೆ ಅನ್ಯೋನ್ಯವಾಗಿರ್ತೀವಿ, ಇದೆಲ್ಲ ಕಲ್ಪುತ್ತೆ ಈ ಸಾವಯವ. ಬರೀ ಸಾವಯವ ಅಂದ್ಬಿಟ್ರೆ ಬರೀ ರಾಸಾಯನಿಕ ಹೊರತಾಗಿರೋದು ಅಂತ. ಹೀಗೆ ಬದುಕನ್ನು ಬದುಕಿದಾಗ ಅದು ನಿಜವಾದ ಬದುಕಾಗುತ್ತೆ ಹೊರತು ಸುಮ್ಮನೆ ಕೃಷಿ ಮಾಡಿ ಏನು ನಾವು ಹೆಚ್ಚೆಚ್ಚು ಲಾಭ ಗಳಿಸ್ತು, ಹೆಚ್ಚೆಚ್ಚು ರಾಸಾಯನಿಕ ಹಾಕಿ ಗಳಿಸಿ ಮಾಡಿದ್ರು ಅಂತಂದರೆ ಅದು ಯಾರೂ ಕೇಳೋದಿಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ, ಬೇರೆ ಯಾರ ಕೈಲೂ ಇಲ್ಲ. ಆ ಆರೋಗ್ಯವನ್ನು ಕಾಪಾಡ್ಕೊಂತ ಸ್ಥಿತಿನ ನಾವು ಕಂಡ್ಕೋಬೇಕಾಗುತ್ತೆ. ಹಾಗಾಗಿ ಇವತ್ತೆಲ್ಲ ನಮ್ಮ ಕೃಷಿ ಕ್ಷೇತ್ರನ ಹೇಗಿಟ್ಕೋಬೇಕು ಅಂದರೆ ನಮ್ಮ ಮಕ್ಕಳು ಹೊರಗಡೆಯಿಂದ ಬಂದರೆ ಈ ಕ್ಷೇತ್ರ ನೋಡಿ ಇಲ್ಲೇ ಉಳಿಬೇಕು, ಅವರು ಹಾಗೆ ಮಾಡಬೇಕು. ಈ ಕೋವಿಡ್ ಬಂದಾಗ ನೋಡಿ ಎಲ್ಲರೂ ಕೂಡ ಅಲ್ಲಿ ತೊಂದರೆ ಆಯಿತು ಅಂತೆಲ್ಲ ಹಳ್ಳಿಗೆ ದೌಡಾಯಿಸಿದ್ರು, ಎಲ್ಲರೂ ಮನೆಗೆ ಎಲ್ಲ ಬಂದರು, ಮನೇಲಿ ಜಗಳ ಆಯಿತು, ಅದಾಯಿತು ಇದಾಯಿತು, ಪೇಪರ್ನೆಲ್ಲ ಬಂತು, ಏನು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಹಳ್ಳಿ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ. ಇವತ್ತು ಒಬ್ಬರು ಇಲ್ಲ, ಎಲ್ಲ ಹೊರಟೋಗಾಯಿತು ಬೆಂಗಳೂರಿಗೆ ಕೋವಿಡ್ ಕಳೆದ ಮೇಲೆ. ಯಾಕೆ ಅಂತಂದ್ರೆ ಅವ್ರು ಬಣ್ಣದ ಲೋಕದಲ್ಲಿ ಇದ್ದು ಬಂದವರು, ಇಲ್ಲಿ ಮಾಡೋದೇನ ಸುಲಭದ ಕೆಲಸ ಅಲ್ಲ. ಇಲ್ಲಿ ಮಾಡಬೇಕಾದ್ರೆ ನಮ್ಮ ಮಕ್ಕಳನ್ನ ಆಕರ್ಷಣೀಯವಾಗಿ ಮಾಡಬೇಕಾದ್ರೆ ನಮ್ಮ ಕ್ಷೇತ್ರ ಹೆಂಗಿಡ್ಬೇಕು, ನಮ್ಮ ಭೂಮಿನೇ ನಾವು ಎಲ್ಲೋ ಹೋಗಿ ಬೃಂದಾವನ KRS ಅಲ್ಲಿ ನೋಡೋದು ಬೇಡ, ನಮ್ಮ ಜಾಗದಲ್ಲೇ ನಾವು ಮಾಡೋ ಅಂತ ಶಕ್ತಿನ ನಾವು ಪಡ್ಕೊಳ್ಬೇಕು. ಅಂತ ಶಕ್ತಿ ನಮಗೆ ರೈತರಿಗಿದೆ, ಅದು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಭೂಮಿ ಜೊತೆ ಮಾತಾಡಬೇಕು, ಗಿಡ ಹಿಡ್ಕೊಂಡು ಅದ್ರ ಜೊತೆ ಸಂಭಾಷಣೆ ಮಾಡಬೇಕು. ಹಾಗೆ ನಮ್ಮ ವೃತ್ತಿ ಒಳಗೆ ನಾವು ಪರಿಣಿತಾಗಿ ನಮ್ಮ ವೃತ್ತಿಯನ್ನು ನಾವು ಚೆನ್ನಾಗಿ ಗೌರವಿಸಿದ್ದನೋ ಎಲ್ಲೋ ಒಂದು ಕಡೆ ಗೆದ್ದೆ ಗೆಲ್ತೀವಿ. ಕೇಳಿರ್ಬೋದು ಅಜಿಂ ಪ್ರೇಮ್ಜಿ ಅಂತ ಹೇಳಿ ದೊಡ್ಡ ಇವರು ಇಂಡಸ್ಟ್ರಿಯಲಿಸ್ಟ್, ಅವರು ವಿಪ್ರೋದ ಸಂಸ್ಥಾಪಕರು, ಅವರು ಅವ್ರ ಜೀವನ ಚರಿತ್ರೆಯಲ್ಲಿ ಒಂದು ಕಡೆ ಬರೀತಾರೆ, ಯಾವುದೇ ಒಬ್ಬ ಮನುಷ್ಯ ಹಿಗ್ಗಮುಗ್ಗ ಒಂದು ಸರ್ಟನ್ ಏಜಲ್ಲಿ ಕೆಲಸ ಮಾಡಿದರೆ ಅವ್ನು ಎಲ್ಲರೂ ಒಂದು ಕಡೆ ಕ್ಲಿಕ್ ಆಗ್ತಾನೆ ಅಂತ ಬರೆದಿದ್ದಾರೆ. ಅದು ನಾನೇ ಉದಾಹರಣೆ ಅಂತ ಹೇಳ್ತಾರೆ. ಅವ್ರು ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಅವರು ಇವತ್ತು ಇಡೀ ಪ್ರಪಂಚದ ನಂಬರ್ 1 ದಾನಿಯಾಗಿ ಬೆಳೆದಿದ್ದಾರೆ. ಹಾಗೆ ನಾವು ವೃತ್ತಿಯನ್ನು ನಾವು ಕಡೆಗಣಿಸ್ತಾ ಇದ್ದೀವಿ, ನಾವು ವೃತ್ತಿ ಮೇಲೆ ಗೌರವ ಇಟ್ಟಿಲ್ಲ. ಯಾರು ವೃತ್ತಿ ಬಗ್ಗೆ ಗೌರವ ಇಟ್ಕೊಂಡು ಕೆಲಸ ಮಾಡ್ತಾನೆ ಅವ್ರಿಗೆ ಸಕ್ಸಸ್ ಇದ್ದೇ ಇದೆ, ಅವತ್ತೂ ಸಕ್ಸಸ್ ಇದೆ. 7 ಬೀಳು ಇದ್ದೇ ಇರುತ್ತೆ, ಎಲ್ಲ ರಂಗದಲ್ಲೂ ಇದೆ 7 ಬೀಳು. ನಮಗೆ ಕಾಣುತ್ತೆ ಬೆಂಗಳೂರು ನುಣ್ಣಗೆ, ಆದರೆ ಅಲ್ಲಿ ಹೋದ್ರೆ ಅಲ್ಲಿ ಸಮಸ್ಯೆಗಳೇ 3-8. ಬಟ್ ನಮ್ಮಲ್ಲೂ ಸಮಸ್ಯೆ ಇದೆ. ಈ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೊಂಡು ನಾವು ಕೃಷಿ ಮಾಡಬೇಕು ಅನ್ನೋದ್ರಲ್ಲಿ ನಾವು ಗೆಲ್ಲಬೇಕು. ನಮಗೆ 50 ವರ್ಷ 100 ವರ್ಷ ಇದಿದೆ. ಹಿಂದೆ ನಮ್ಮ ಅಜ್ಜದಿರ್ಬೋದು, ನಿಮ್ಮ ಅಜ್ಜ ತಾತ ಮುತ್ತಾತ ಎಲ್ಲರೂ ಕೂಡ ಕೃಷಿಯಲ್ಲೇ ಬದುಕಿದರು, ಒಳ್ಳೆ ಮನೆ ಕಟ್ಟಿದ್ರು, ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಎಲ್ಲ ಮಾಡಿ ಸಂಪಾದನೆ ಮಾಡಿ ಮನೆ ಕಟ್ಟಿ ಮರ್ಯಾದೆಯಾಗಿ ಜೀವನ ಮಾಡಿ ನಮಗೆ ದಾರಿ ಬಿಟ್ಟು ಹೋಗಿದ್ದಾರೆ. ಇವತ್ತು ನಾವು ಯಾವುದೋ ಒಂದು ಸನ್ನಿವೇಶ ಬಂತು ಅಂತಲ್ಲ ಅದು ಹೆದರಿ ಬಿಟ್ಟು ಅದಕ್ಕಾಗಿ ಕೃಷಿನೇ ಬೇಡ ಅಂತ ಹೇಳಿ ಬಿಡ್ತಕ್ಕಂಥ ಕೆಲಸ ನಾವು ಮಾಡಲೇಬಾರ್ದು. ಕೃಷಿಯನ್ನು ಆಕರ್ಷಣೀಯವಾಗಿ ಮಾಡಬೇಕು, ನಮ್ಮ ಮಕ್ಕಳು ಬಂದು ಇಲ್ಲೇ ಉಳಿಬೇಕು, ಇದೇ ನಮ್ಮ ಕೃಷಿ ಅನ್ನೋ ಹಾಗೆ ಮಾಡೋ ಅಂತ ಚೈತನ್ಯ ನಮಗೆ ಬರ್ತೀವಿ. ಆ ಯಶಸ್ಸನ್ನು ನಾವು ಗಳಿಸ್ಕೊಂಡ್ರೆ ನಮ್ಮ ಕೃಷಿ ಮುಂದಕ್ಕೆ ನಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದರೆ ನಮ್ಮ ವಯಸ್ಸಾಗಿರ್ತಕ್ಕಂಥ ಮನೇಲಿ ಉಳ್ಕೊಳ್ತಾರೆ, ಅವ್ರಿರೋ ತನಕ ಕೃಷಿ ನಡೆಯುತ್ತೆ, ನಂತರಕ್ಕೆ ನಮ್ಮ ಕೃಷಿ ಹೊರಟೋಗ್ಬಿಡುತ್ತೆ. ಈ ಪರಿಸ್ಥಿತಿ ಆಗಬಾರ್ದು. ಹಾಗಾಗಿ ಸಮಸ್ಯೆಗಳನ್ನು ನಾವು ಎದುರಿಸ್ಕೊಂಡು ಕೃಷಿಯನ್ನು ಮಾಡಿ ಕೃಷಿ ಖುಷಿ ಕೊಡಬೇಕು. ಇದುವರೆಗೆ ಇತ್ತೀಚೆಗೆ ಚನ್ನರಾಯಪಟ್ಟಣ ತಾಲೂಕು ಉದಯಪುರದಲ್ಲಿ ಏರ್ಪಡಿಸಿದ್ದ ಕೃಷಿ ವಸ್ತು ಪ್ರದರ್ಶನ ಸಮಾರಂಭದಲ್ಲಿ ಸಾವಯವ ಕೃಷಿಯ ಸ್ಥಿತಿಗತಿ ಕುರಿತು ಪ್ರಗತಿಪರ ಕೃಷಿಕ

ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥೆ ಪಶು ಧನ ಕಾ ಬಿಮಾರ್ ಹೋನಾ ಇತನಾ ಬಡಾ ಝಟಕಾ ಹೋತಾ. ಎಫ್ ಎಂ ಡಿ ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೆ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಈಗ ಕಾರ್ಯಕ್ರಮ ವಿವರಣೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ಬೆಡ್ರೂಮ್ ಸೆಟ್, ಮನಮೋಹಕ ಡಿಸೈನ್ಸ್ನ ಸೋಫಾ ಸೆಟ್ಗಳು, ಡೈನಿಂಗ್ ಸೆಟ್ಗಳ ಖರೀದಿಗಾಗಿ ಬನ್ನಿ ಡ್ರೀಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಕೋಟೆ ಚಿಕ್ಕಮಗಳೂರು. ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ ಸಂಸ್ಥೆಗೆ 10ನೇ ವರ್ಷ. ಅಗ್ನಿ TMTಯ ಅಧಿಕೃತ ಮಾರಾಟಗಾರರಾಗಿರುವ ಎಸ್ಎಸ್ ಸ್ಟೀಲ್ಸ್ ಅವರಿಗೆ ಅಗ್ನಿ TMT ಸಂಸ್ಥೆಯು ಶುಭ ಕೋರುತ್ತಿದೆ. ಗುಣಮಟ್ಟದ IISI ಗುರುತಿನ 40 ಅಡಿ ನಿಖರ ಅಳತೆಯ ಅಗ್ನಿ TMT 500D ಕಂಬಿಗಳು ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ನಲ್ಲಿ ದೊರೆಯುತ್ತಿವೆ. ಸಂತಸ IVF, ರಿನೌಂಡ್ ಫರ್ಟಿಲಿಟಿ ಸೆಂಟರ್ ಆಫ್ ಕರ್ನಾಟಕ, ಸೆಲೆಬ್ರೇಟ್ಸ್ ಇಟ್ಸ್ 13 years ಆಫ್ ರಿಮಾರ್ಕಬಲ್ ಸರ್ವಿಸ್ ಟು ಚೈಲ್ಡ್ಲೆಸ್ ಕಪಲ್ಸ್. ಆಸ್ ಅ ಪಾರ್ಟ್ ಆಫ್ ದ ಸೆಲೆಬ್ರೇಷನ್, ಅಂಡ್ ಇನ್ಫರ್ಟಿಲಿಟಿ ಸ್ಕ್ರೀನಿಂಗ್ ಕ್ಯಾಂಪ್ ಹ್ಯಾಸ್ ಬಿನ್ ಆರ್ಗನೈಸ್ಡ್, ವೆರ್ ಕನ್ಸಲ್ಟೇಷನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂಡ್ ಸೆಕೆಂಡ್ ಒಪಿನಿಯನ್ ಆರ್ ಆಫರ್ಡ್ ಫ್ರೀ ಆಫ್ ಕಾಸ್ಟ್, ಅಂಡ್ IVF ಇಸ್ ಆಫರ್ಡ್ ಅಟ್ ಅ ಡಿಸ್ಕೌಂಟೆಡ್ ಪ್ರೈಸ್ ಫ್ರಮ್ November 22 to 24 ಅಟ್ ಹಾಸನ್. ಫಾರ್ ಡೀಟೈಲ್ಸ್ ಕಾಲ್ 9620999936, ಅಂಡ್ ಫ್ರಮ್ December 2 to 4 at Mysore. For details call 9620999936. Log on to www.santasaivf.com. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಈ ದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು